ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ರೈತ ಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಜೇನು ಸಾಕಾಣಿಕೆಯಲ್ಲಿನ ಅನುಭವವನ್ನು ತಿಳಿಸುತ್ತಾರೆ ವಿರಾಜಪೇಟೆ ತಾಲೂಕು ಕೊಳ್ತೋಡು ಬೈಗೋಡು ಗ್ರಾಮದ ನಡಿಕೇರಿ ಅಂಡ ಸಿ ಸುಬ್ಬಯ್ಯ ಅವರು. ಶತ್ರುಗಳೇ, ಕೊಡಗು ಜಿಲ್ಲೆಯಲ್ಲಿ ಜೇನು ಸಾಕಾಣಿಕೆಯನ್ನ ಅನೇಕರು ಈ ಹಿಂದೆ ಮಾಡ್ತಾ ಇದ್ರು ಅಂತ ಅನ್ಕೊಂಡು ನಾವು ನೀವು ಕೇಳ್ತಾ ಇರ್ತೀವಿ. ಕೆಲವು ಕಾರಣಗಳಿಂದ ಎಷ್ಟೋ ಜನ ಕೈ ಬಿಟ್ಟರು, ಜೇನು ಸಾಕಾಣಿಕೆಯನ್ನ ಮಾಡಲಿಕ್ಕೆ ಹೊರಟವರು ಅಷ್ಟೊಂದು ಸಫಲ ಆಗಿಲ್ಲ. ಆದರೂ ಕೆಲವೊಬ್ಬರು ಪ್ರಯತ್ನಗಳನ್ನು ಮುಂದುವರಿಸಿದ್ದಾರೆ. ಇವತ್ತು ವಿರಾಜಪೇಟೆ ತಾಲೂಕು ಕೊಳ್ತೋಡು ಬೈಗೋಡು ಗ್ರಾಮದ ನಡಿಕೆರೆ ಎಂಡ ಸಿ ಸುಬ್ಬಯ್ಯ ಅವ್ರ ಜೊತೆಗೆ ಮಾತನಾಡ್ತಾ ಇದ್ದೀವಿ. ಹತ್ತತ್ರ 200-250 ಜೇನು ಪೆಟ್ಟಿಗೆಗಳನ್ನು ಇಟ್ಕೊಂಡು ತುಪ್ಪವನ್ನು ಪಡೆದುಕೊಂಡು ಒಂದು ಸಂಸ್ಥೆಗೆ ಒಂದು ರೀತಿಯಲ್ಲಿ ಒಪ್ಪಂದದ ಮೇಲೆ ಸರಬರಾಜು ಮಾಡ್ತಾರೆ, ಹಾಗೆ ಅದರಿಂದ ಪ್ರಯೋಜನವನ್ನು ಮಾಡಿಕೊಳ್ತಿದ್ದಾರೆ. ಕಾಫಿ ತೋಟನೇ ಇದೆ, ಕಾಫಿ, ಅಡಿಕೆ, ಕಾಳುಮೆಣಸು ಈ ಬೆಳೆಗಳನ್ನು ಸಾಗುವಳಿ ಮಾಡ್ತಿದ್ದಾರೆ. ಸುಬ್ಬಯ್ಯನವರು ಎಷ್ಟು ವರ್ಷದಿಂದ ಜೇನು ಸಾಕಾಣಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ, ಹೇಗಿದೆ ಅವರ ಅನುಭವ ಮತ್ತು ಕಾಫಿ ತೋಟದ ನಿರ್ವಹಣೆ ಹೇಗೆ ಸಾಗಿದೆ ಅನ್ನೋದನ್ನು ಅವರಿಂದ ಪಡ್ಕೊಳ್ತಾ ಇದ್ದೀವಿ. ಸುಬ್ಬಯ್ಯನವರೇ, ಒಂದು 10 ವರ್ಷದಿಂದ ಜೇನು ಕೃಷಿ ಮಾಡಲು ಪ್ರಾರಂಭಿಸಿದ್ದೇನೆ. ಕೊಡಗಿಗೆ ಬಂದ ನಂತರ ನಮ್ಮ ತೋಟದಲ್ಲಿ ಏನೇನನ್ನು ಮಾಡಬಹುದು ಅನ್ನೋದು ಎಲ್ಲದಕ್ಕೆ ಆಸಕ್ತಿ ತೋರೋಣ ಅಂತ ಪ್ರಾರಂಭ ಮಾಡಿದ್ದೆ. ಹಾಗೆ ಜೇನು ಕೃಷಿಯನ್ನು ಸ್ವಲ್ಪ ಅವಲಂಬಿಸಿ ಅದನ್ನು ಮಾಡಲೇಬೇಕು ಅನ್ನೋಂತ ಸುಮಾರು 3-4 ವರ್ಷ ಮಾಡಿ ಅದರಲ್ಲಿ ಒಳ್ಳೆ ಇಳುವರಿ ಏನು ಪಡೆಯಕ್ ಆಗಿರ್ಲಿಲ್ಲ. ಯಾಕಂದ್ರೆ ಇಲ್ಲಿ ಸರ್ಕಾರದ ಮೂಲಕನೇ ಆಗ್ಲಿ ಯಾವುದೇ ಮೂಲಕ ಆಗ್ಲಿ ನಮ್ಗೆ ಯಾವ ತರದ ಇನ್ಫಾರ್ಮೇಶನ್ ಕೊಡಗಲ್ಲಿ ಸಿಗ್ತಾ ಇರ್ಲಿಲ್ಲ. ತದನಂತರ ನಾನು ಹನಿಡೆ ಬೀ ಫಾರ್ಮ್ಸ್ ಅಪೂರ್ವ ಬಿವಿ ಅನ್ನೋರು ತುಂಬಾ ಇದರಲ್ಲಿ ಅಭಿವೃದ್ಧಿ ಹೊಂದಿದ್ದಾರೆ, ಅವ್ರದ್ದು ಟ್ರೈನಿಂಗ್ ಕೋರ್ಸ್ ಅನ್ನು ಒಂದನ್ನು ಅಟೆಂಡ್ ಮಾಡಿದ ನಂತರ ಒಳ್ಳೆ ಮಾಹಿತಿ ಸಿಕ್ತು. ಹಾಗೆ ಜೇನು ಕೃಷಿ ಪುನಃ ಆರಂಭಿಸಿದೆ. ಆರಂಭಿಸಿ ತದನಂತರ ಅವರು ಕೊಡಗಿಗೆ ಬಂದರು. ಹಾಗೆ ಬಂದು ನಮ್ಮ ಕೂರ್ಘಾನಿ ಅನ್ನೋದು ಬಹಳ ಪ್ರಸಿದ್ಧವಾದುದರಿಂದ ಕೊಡಗಲ್ಲಿ ಈ ರೀತಿ ಜೇನು ಕೃಷಿಯನ್ನು ಮಾಡೋಣ ಅಂತ ಅಂದ್ಬಿಟ್ಟು ಅವ್ರ ಜೊತೆ ಸೇರ್ಕೊಂಡು ಅವರ ಪ್ರೋತ್ಸಾಹದಿಂದ ಸುಮಾರು ಈ ವರ್ಷ 250 ಪೆಟ್ಟಿಗೆಗಳನ್ನು ಚೇಂಡಾಣೆ ಸುತ್ತಮುತ್ತ ಗ್ರಾಮಗಳಲ್ಲಿ ಇಟ್ಟು ಮಾಡ್ತಾ ಇದ್ದೀವಿ. ಈ ವರ್ಷ ಆಲ್ರೆಡಿ ಫಸ್ಟ್ ರೌಂಡ್ ಹಾರ್ವೆಸ್ಟ್ ಮಾಡಿದ್ದೀವಿ. 250 ಪೆಟ್ಟಿಗೆಯಿಂದ ಸುಮಾರು 500 kg ಅಷ್ಟು ಜೇನು ಉತ್ಪಾದನೆ ಆಗಿದೆ. ಪುನಃ ಇನ್ನೊಂದು ವಾರದಲ್ಲಿ ಸೆಕೆಂಡ್ ರೌಂಡ್ ಹಾರ್ವೆಸ್ಟ್ ಮಾಡ್ತೀವಿ, ಸ್ವಲ್ಪ ಜಾಸ್ತಿ ಬರ್ಬೋದು ಅನ್ಸುತ್ತೆ. ಈ ರೀತಿ ಜೇನು ಕೃಷಿ ಮಾಡೋದ್ರಿಂದ ಯಾರಿಗೂ ಯಾವ ತೊಂದರೆನೂ ಇಲ್ಲ. ಅದರಿಂದ ಈ ಕೃಷಿಯನ್ನು ಮಾಡೋಣ, ಜನರಿಗೆ ಒಳ್ಳೇದಾಗ್ಲಿ, ಪರಿಸರಕ್ಕೆ ಒಳ್ಳೇದಾಗ್ಲಿ, ಈ ರೀತಿ ಪುನಃ ಕೊಡಗಿನಲ್ಲಿ ಜೇನು ಕೃಷಿ ಅಭಿವೃದ್ಧಿ ಆಗಲಿ ಅನ್ನೋಂತ ಒಂದು ಉದ್ದೇಶದಿಂದ ಇದನ್ನು ನಾವು ಮಾಡ್ತಾ ಇದ್ದೀವಿ. ತಾವು ಓದಿದ್ದು ಏನು? ನಾವು ಓದಿದ್ದು ಲಾರೆನ್ಸ್ ಸ್ಕೂಲ್ ಲವ್ಡೇಲ್ ಊಟಿಯಲ್ಲಿ 12th ವರೆಗೂ, ಮತ್ತೆ ಡಿಗ್ರಿ ಬೆಂಗಳೂರಲ್ಲಿ ಮಾಡಿದ್ವಿ, ಬಾಲ್ಡ್ವಿನ್ಸ್ ಕಾಲೇಜಲ್ಲಿ ಬಿ ಕಾಂ ಓದಿ ಮುಗಿಸಿದೆ. ಅಲ್ಲಿ ಏನಾದರೂ ಉದ್ಯೋಗ ಮಾಡಿದ್ರ ನೇರವಾಗಿ ಕೃಷಿ ಬಂದ್ರೆ ಹೇಗೆ? ತದನಂತರ ನಾನು ತುಂಬಾ ಕುದುರೆ ಸವಾರಿ ಮಾಡ್ತಾ ಇದ್ದೆ, ನ್ಯಾಷನಲ್ ಲೆವೆಲ್ ಅಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಇಕ್ವೆಸ್ಟ್ರಿಯನ್ ಸ್ಪೋರ್ಟ್ಸ್ ಮಾಡ್ತಾ ಇದ್ದೆ. ನಾನು ಸ್ಕೂಲ್ ನಂತರ ಜನರನ್ನು ಇಕ್ವೆಸ್ಟ್ರಿಯನ್ ಸ್ಪೋರ್ಟ್ಸ್ ಟ್ರೈನಿಂಗ್ ಮಾಡ್ತಾ ಇದ್ದೆ. ಅದು ಸ್ವಲ್ಪ ವರ್ಷ ಮಾಡಿದ ನಂತರ ಕಾರಣಾಂತರಗಳಿಂದ ನಾನು ಪುನಃ ಇಲ್ಲಿ ತೋಟಕ್ಕೆ ವಾಪಸ್ ಬಂದು ಸೆಟ್ಲ್ ಆಗಿದ್ದೀನಿ, ಕೊಳ್ತೋಡ ಬೈಗೊಂಡಿದ್ದೀನಿ. ಒಟ್ಟು 2 ಎಕರೆ ಕಾಫಿ ತೋಟ ಇದೆ, ಹೇಗಿದೆ ಬೆಳೆ, ಯಾವ ತಳಿ ಕಾಫಿಯನ್ನು ಹಾಕೊಂಡಿದ್ದೀರಿ? ನಮ್ಮಲ್ಲಿ ಬರೀ ರೋಬಸ್ಟ ತಳಿ ಮೇನ್ ಆಗಿರೋದು. ಕಾಫಿ ಬೆಳೆ ಪರವಾಗಿಲ್ಲ, ಸಾಮಾನ್ಯವಾಗಿ ಇದೆ, ಆ ಥರ ತೊಂದರೆ ಏನಿಲ್ಲ, ನಡೀತಾ ಉಂಟು. ಕಾಫಿ, ಮೆಣಸು, ಅಡಿಕೆ ಈ ಥರ ನಡೀತಾ ಇದೆ. ಎಷ್ಟು ವಿಸ್ತೀರ್ಣ? 40 ಎಕರೆ ತೋಟ ಇದೆ ಅಲ್ಲಿ. 40 ಎಕರೆಯಲ್ಲಿ ವಾಸ ಮಾಡಿ ಕೃಷಿ ಮಾಡ್ತಾ ಇದ್ದೀವಿ, ಜೊತೆಗೆ ಈಗ ಜೇನು ಕೃಷಿಯನ್ನು ಮಾಡ್ತಾ ಇದ್ದೀವಿ. ಜೇನು ಕೃಷಿ ಇತರೆ ಬೆಳೆಗಳಿಗೂ ಪೂರಕವಾದದ್ದು ಮತ್ತೆ ಕೃಷಿಗೂ ಉಳಿತಾಗ್ತಕ್ಕಂಥದ್ದು ಅಂತ ಅನ್ಕೊಂಡು ಹೇಳೋದಿದೆ. ತಾವು ಸಹ ಇದಕ್ಕೆ ಸಹಮತವನ್ನು ವ್ಯಕ್ತಪಡಿಸಿದ್ರಿ, ಪುಷ್ಟೀಕರಿಸ್ತೀರಿ? ಡೆಫಿನೆಟ್ಲಿ ಹೌದು. ಪೆಟ್ಟಿಗೆಗಳು 10-250-300 ಅಂತ ಅನ್ಕೊಂಡು ಹೇಳಿದ್ರಲ್ಲ, ಬೇರೆ ಒಂದು ಖಾಸಗಿ ಸಂಸ್ಥೆ ಕೊಟ್ಟಿದ್ದ ಅಥವಾ ನೀವು ಅದಕ್ಕೆ ಬಂಡವಾಳನ ಹಾಕಿದ್ರೆ ಹೇಗೆ? ಹನಿಡೆ ಬೀ ಫಾರ್ಮ್ಸ್ ಜೊತೆಗೆ ಸೇರಿ ನಾವು ಬಂಡವಾಳ ಹಾಕಿ ಇಟ್ಟಿದೀವಿ. ನಿಮ್ಮ ತೋಟದಲ್ಲಿ ಎಷ್ಟಿದ್ವೆ, ಇನ್ನು ಉಳಿದಂತೆ ಹೊರಗಡೆ ಎಷ್ಟು ಇಡ್ತೀರಿ? ಹೊರಗಡೆ ಚೇಲಾವರ ಚೇಂಡಾಣೆ ಸುತ್ತಮುತ್ತು ನಾವು 250 ಪೆಟ್ಟಿಗೆ ಇಟ್ಟಿದೀವಿ, ಸುಮಾರು 10 ಜಾಗದಲ್ಲಿ ಇಟ್ಟಿದೀವಿ. ಕಾಫಿ ತೋಟಗಳಲ್ಲಿ ಇವತ್ತು ಜೇನು ಪೆಟ್ಟಿಗೆಗಳನ್ನು ಇಟ್ಟರೆ ಜೇನುನೊಣ ಉಳಿಯೋದಿಲ್ಲ, ಹೋಗ್ಬಿಡ್ತವೆ ಅಥವಾ ಸಾಯ್ತವೆ ಅಂತ ಅನ್ಕೊಂಡು ಹೇಳೋದಿದೆ. ಇದಕ್ಕೆ ಪೂರಕವಾಗಿ ಅಥವಾ ಎಚ್ಚರಿಕೆಯಿಂದ ಹೇಗೆ ಕೆಲಸಗಳನ್ನ ಮಾಡ್ತೀರಿ? ಜೇನುನೊಣ ಉಳಿಬೇಕು, ಜೇನುತುಪ್ಪ ಸಿಗಬೇಕು. ಹೇಗೆ ಅಂತಂದ್ರೆ, ಮೊದ್ಲಿನ ಕಾಲದ ತರ ಈಗ ಜೇನು ಕೃಷಿ ನಡೆಯಲ್ಲ. ಅದ್ ಹೇಗಿತ್ತು ಅಂತಂದ್ರೆ, ಕೊಡಗಿನ ಜೇನು ಅಂದ್ರೆ ಎಷ್ಟು ಪ್ರಸಿದ್ಧವಾದದ್ದು ಅಂತಂದ್ರೆ, ಆ ಕಾಲದಲ್ಲಿ ಸುಮ್ಮನೆ ಪೆಟ್ಟಿಗೆ ಇಟ್ಟರೂನುವೆ ಅದರ ಪಾಡಿಗೆ ಜೇನು ಆಗ್ತಾ ಇತ್ತು. ಇತ್ತೀಚೆಗೆ ಅದಕ್ಕೆ ಸ್ವಲ್ಪ ಬದಲಾವಣೆಗಳಿಂದ ನಾವು ಕೆಲಸ ಮಾಡಿದ್ರೆ ಮಾತ್ರ ಜೇನು ಆಗೋದು. ಯಾಕೆಂತಂದ್ರೆ ಅಷ್ಟೊಂದು ಪರಿಸರ ನಾಶವಾಗಿದೆ, ಹೂಗಳ ನಾಶವಾಗಿದೆ, ಕಾಲನಿ ಕೊಲ್ಯಾಪ್ಸ್ ಡಿಸಾರ್ಡರ್ ಅಂತ ಹೇಳ್ತೀವಿ, ಅದರಿಂದ ಜೇನು ಆಗೋದು ಕಮ್ಮಿ ಆಗಿದೆ. ಮತ್ತೆ 1980 ಸಮಯದಲ್ಲಿ ಟೈಸಾಕ್ ಬ್ರೂಡ್ ವೈರಸ್ ಬಂದಿರೋದ್ರಿಂದ ಜೇನು ಕೃಷಿಯಲ್ಲಿ ಆಸಕ್ತಿ ಪೂರ್ತಿ ಕಳೆದೋಯ್ತು, ಜನರಿಗೆ ಅದರಲ್ಲಿ ನಂಬಿಕೆ ಬಿಟ್ಟೋಯ್ತು. ಆದ್ರೆ ಇತ್ತೀಚೆಗೂ ನಾವು ಪುನಃ ಈ ಕೊಡಗಿಗೆ ಒಂದು ಹೆಸರು ಬರಲಿ, ಪುನಃ ಮಾಡಬಹುದು ಅನ್ನೋದನ್ನು ತೋರಿಸೋಣ ಅಂತ ಅಂದ್ಬಿಟ್ಟು ಇದನ್ನು ಪ್ರಾರಂಭ ಮಾಡಿದ್ದೀವಿ. ಕೆಲವರು 5-10 ಪೆಟ್ಟಿಗೆಗಳನ್ನು ಇಟ್ಕೊಳ್ಳೋದು ಕಷ್ಟ ಅಂತ ಹೇಳ್ತಾರೆ, ನೀವು 40-50 ಪೆಟ್ಟಿಗೆ ನಿಮ್ಮ ತೋಟದಲ್ಲಿ ಇಟ್ಕೊಂಡಿದ್ರಿ, ಇನ್ನು 100-200 ಪೆಟ್ಟಿಗೆಗಳನ್ನು ಹೊರಗಡೆ ತೋಟಗಳಲ್ಲಿ ಇಟ್ಟಿದ್ದೀರಿ, ಹೇಗೆ ನಿರ್ವಹಿಸ್ತಾ ಇದ್ದೀರಿ? ಅದನ್ನು ನಿರ್ವಹಿಸಲು ಇರುವ ಮಾಹಿತಿ ಕಮ್ಮಿದೆ, ಸರ್ಕಾರದ ವತಿಯಿಂದನೇ ಆಗಲಿ ಸೈಂಟಿಫಿಕ್ ಬಾಡಿಯಿಂದನೇ ಆಗಲಿ, ಅದನ್ನು ಹೇಗೆ ನಿರ್ವಹಿಸಬೇಕು, ಹೇಗೆ ಮಾಡಬೇಕು ಅನ್ನುವಂಥ ಇನ್ಫಾರ್ಮೇಶನ್ ಇರಲಿ ಕಮ್ಮಿ ಇರೋದ್ರಿಂದ ಜನರಿಗೆ ಅದನ್ನು ಮಾಡೋಕ್ಕೆ ಅಸಾಧ್ಯವಾಗ್ತಾ ಇದೆ ಇತ್ತೀಚೆಗೆ. ಅದರದ್ದು ಬಗ್ಗೆ ಟ್ರೈನಿಂಗು, ಅದು ಹೇಗೆ ಮಾಡಬೇಕು ಅನ್ನೋದು ಒಳ್ಳೆ ಮಾಹಿತಿ ಸಿಕ್ಕಿದ್ರೆ ಎಲ್ರಿಗೂ ಮಾಡ್ಬೋದು. ಕಾಡು ಪ್ರದೇಶಗಳಲ್ಲಿ ಡೆಫಿನೆಟ್ಲಿ ಜಾಸ್ತಿ ಮಾಡ್ಬೋದು, ಬಯಲುಸೀಮೆ ಇರುವಂತ ಸ್ವಲ್ಪ ಪ್ರದೇಶ, ಗೋಣಿಕೊಪ್ಪ ಆಗಲಿ, ವಿರಾಜಪೇಟೆ ಆಗಲಿ, ಆ ಕಡೆಗಳಲ್ಲಿ ಜಾಸ್ತಿ ಪೆಟ್ಟಿಗೆ ಇಟ್ಟರೆ ನಮಗೆ ತುಪ್ಪ ಸಿಗೋದಿಲ್ಲ, ಯಾಕಂದ್ರೆ ಕಾಡು ಕಮ್ಮಿ ಇರೋದು. ಒಳ್ಳೆ ಕಾಡು ಪ್ರದೇಶಗಳಲ್ಲಿ ಇರುವಂಥ ಜಾಗದಲ್ಲಿ ಸ್ವಲ್ಪ ತುಪ್ಪ ಜಾಸ್ತಿ ಸಿಗುತ್ತೆ, ಆದರೆ ಮಳೆಗಾಲದಲ್ಲಿ ನಾವು ಅದನ್ನು ಮೈಗ್ರೇಷನ್ ಮಾಡಬೇಕಾಗುತ್ತೆ, ಯಾಕಂದರೆ ಮಳೆಗಾಲದಲ್ಲಿ ಅಷ್ಟನ್ನು ಮೇಂಟೈನ್ ಮಾಡೋಕ್ಕೆ ಸಾಧ್ಯವಾಗುವುದಿಲ್ಲ. ಸೀಸನಲ್ಲಿ ಮಾಡ್ಬೋದು, ಮೇ ಬಿ ಅಕ್ಟೋಬರ್ ನವೆಂಬರ್ನಿಂದ ಪ್ರಾರಂಭಿಸಿದರೆ ಮೇ ಎಂಡ್ವರೆಗೂ ಈ ಕೃಷಿಯನ್ನು ಮಾಡ್ಬೋದು. ಮಳೆಗಾಲದಲ್ಲಿ ಅತಿ ಮಳೆ ಬೀಳುವ ಸಂದರ್ಭಗಳಲ್ಲಿ ಹೇಗೆ ಅದನ್ನ ನೀವು ನೋಡ್ಕೊಳ್ತೀರಿ, ಬೇರೆ ಕಡೆಗೆ ಸಾಗಿಸ್ತೀರ ಅಥವಾ ಇರೋ ಜಾಗದಲ್ಲಿ ಇರ್ತಾವ? ನಾವು ಬೇರೆ ಕಡೆಗೆ ಸಾಗಿಸ್ತೀವಿ, ಮೈಗ್ರೇಷನ್ ಆಗುತ್ತೆ, ಬಯಲುಸೀಮೆ ಕಡೆಗೆಲ್ಲ ಸಾಗಿಸ್ತೀವಿ. ಹೀಗೆ ಮೆಕ್ಕೆಜೋಳ ಮತ್ತೆ ತರಕಾರಿ ಬೆಳೆಗಳು, ತೆಂಗಿನ ತೋಟಗಳು ಮತ್ತೆ ಸೂರ್ಯಕಾಂತಿ ಇಂಥ ಪ್ರದೇಶಗಳಿಗೆ ಸಾಗಿಸ್ತೀವಿ. ನಾವು ಹನಿಡೆಬ್ಬಿ ಫಾರ್ಮ್ಸ್ ಜೊತೆ ನಾವು ಸೇರಿರೋದ್ರಿಂದ, ಅವರು ಆಲ್ ಓವರ್ ಇಂಡಿಯಾ ಬೀ ಕೀಪಿಂಗ್ ಮಾಡೋದ್ರಿಂದ ನಮಗೆ ಈ ರೀತಿ ಮೈಗ್ರೇಷನ್ ಮಾಡೋಕ್ಕೆ ಸಮಸ್ಯೆ ಇಲ್ಲ, ಅದಕ್ಕೋಸ್ಕರ ಆ ಥರ ಮಾಡ್ತಾ ಇದ್ದೀವಿ ನಾವು. ನಿಮ್ಮ ಕಾಫಿ ತೋಟದ ನಿರ್ವಹಣೆ ಪೋಷಣೆ ಜೊತೆಗೆ ಇದನ್ನ ಕೈಗೊಂಡಿರೋದು ಏನನ್ಸುತ್ತೆ ನಿಮಗೆ? ತುಂಬ ಒಂದು ಒಳ್ಳೆ ಹವ್ಯಾಸ ಇದು, ಮಾಡ್ಬೋದು, ಮಾಡೋದ್ರಿಂದ ನಮಗೆ ಒಳ್ಳೆ ಉತ್ತಮವಾದ ಜೇನು ಸಿಗುತ್ತೆ, ಮತ್ತೆ ಒಂದಷ್ಟು ಇಳುವರಿ ಜಾಸ್ತಿ ಆಗ್ಬೋದು ಅನ್ನೋಂತ ಒಂದು ಇದಕ್ಕೋಸ್ಕರ ಎಲ್ಲರೂ ಮಾಡಲೇಬೇಕು. ಯಾಕಂದ್ರೆ ನಾವು ಇಂತಹ ಒಂದು ಪ್ರದೇಶದಲ್ಲಿ ಇದ್ದ ನಂತರ ನಾವು ನಮ್ಮದೇ ಆದ ಒಳ್ಳೆ ಜೇನನ್ನು ಸವಿಬೇಕು. ಎಲ್ಲ ಪ್ಲಾಂಟರ್ಸ್ಗಳು ಆಗಲಿ, ಎಲ್ಲ ಕೃಷಿಕರೇ ಆಗಲಿ, ಅಟ್ಲೀಸ್ಟ್ ಒಂದು 5-10 ಪೆಟ್ಟಿಗೆ ಇಟ್ಟುಕೊಂಡ್ರೆ ಅವ್ರು ಹೊರಗಡೆಯಿಂದ ಕೊಂಡ್ಕೊಳ್ಳೋಂಥ ಇದು ಇರಬಾರ್ದು. ತಮ್ಮ ಬೆಳೆಗಳ ಪರಾಗಸ್ಪರ್ಶದಿಂದ ಸ್ವಲ್ಪ ಹೆಚ್ಚು ಆಗ್ಬೋದಂತ ಒಂದು ಇದರಿಂದ ಕೃಷಿಕರು ಎಲ್ಲರೂ ಮಾಡಲೇಬೇಕು. ಈಗ 4-5 ವರ್ಷಗಳಿಂದ ನೀವು ನೋಡ್ತಾ ಇದ್ದೀರಲ್ಲ, ಹೇಗೆ ನಿಮ್ಮ ತೋಟದಲ್ಲಿ ಇಳುವರಿ ಸುಧಾರಣೆ ಆಗಿರೋದು? ಕಾಫಿ ಬೆಳೆಯಲ್ಲಿ ಜೇನು ಸಾಕಿರೋದ್ರಿಂದ ನಮಗೆ ಹೆಚ್ಚಿಗೆ ಇಳುವರಿ ಆಗಿದೆ ಅಂತ ಅನ್ನೋದು ಹೇಳಕ್ ಬರೋದು ಬಹಳ ಕಷ್ಟ. ಯಾಕೆಂತಂದ್ರೆ ಅದು ವಾರ್ಷಿಕ ಬೆಳೆ, ಸುಮಾರು ಕಾರಣಾಂತರಗಳಿಂದ ಕಾಫಿ ಇಳುವರಿ ಕಮ್ಮಿ ಆಗುತ್ತೆ. ಬರೀ ಪರಾಗಸ್ಪರ್ಶದಿಂದ ಅದು ಜಾಸ್ತಿ ಆಗಿಬಿಟ್ಟಿದ್ದೆ, ತದನಂತರ ಮಳೆ ಜಾಸ್ತಿ ಬಂತು ಅಥವಾ ಬೇರೆ ಕಾರಣಗಳಿಂದ ಕಾಫಿ ಇಳುವರಿ ಕಮ್ಮಿ ಆಗ್ಬೋದು, ಅದನ್ನ ಕಣ್ಣಿಗೆ ಕಾಣಕ್ ಸಿಗೋದಿಲ್ಲ. ಆದ್ರೂ ನಮ್ಮಲ್ಲಿ ತೆಂಗಿನ ಮರಗಳು ಇರೋದ್ರಿಂದ ಒಂದು 10-25 ಅದರಲ್ಲಿ ಒಳ್ಳೆ ಇಳುವರಿ ಬರ್ತಾ ಇದೆ, ಹೆಚ್ಚಾಗಿದೆ, ಸ್ವಲ್ಪ ಕೆಲಸನೂ ಮಾಡ್ತೀವಿ. ಡೆಫಿನೆಟ್ಲಿ ಜೇನು ಕೃಷಿಯಿಂದ ಇಳುವರಿ ಖಂಡಿತ ಜಾಸ್ತಿ ಆಗಿದೆ. ಮತ್ತೆ ನಮ್ಮ ಸಂಸ್ಥೆಯಾದವರು ಬೇರೆ ಕಡೆಗಳಲ್ಲೆಲ್ಲ ಮಾಡೋದ್ರಿಂದ ಸೂರ್ಯಕಾಂತಿ ಆಗಲಿ, ತರಕಾರಿ ಬೆಳೆಗಳಾಗಲಿ, ತೆಂಗಿನ ಬೆಳೆ ಆಗಲಿ, ಮೆಕ್ಕೆಜೋಳ ಆಗಲಿ, ಎಳ್ಳು ಇಂಥದ್ರಲ್ಲೆಲ್ಲ ಬಹಳ ಇಳುವರಿ ಜಾಸ್ತಿ ಪಡಿತಾ ಇದ್ದಾರೆ ರೈತರು. ಸೂರ್ಯಕಾಂತಿಯಲ್ಲಿ ಅಂತೂ ಬಹಳ ಜಾಸ್ತಿ ಇಳುವರಿ ಬರ್ತಾ ಇದೆ. ಡೆಫಿನೆಟ್ಲಿ ಜೇನು ಕೃಷಿಯಿಂದ ಪರಾಗಸ್ಪರ್ಶ ಆಗೋದ್ರಿಂದ ಇಳುವರಿ ಜಾಸ್ತಿ ಆಗೇ ಆಗುತ್ತೆ. ಕಾಫಿನಲ್ಲಿ ಒಂದು 5-10% ಏನೋ ಆಗ್ಬೋದು, ಅಟ್ಲೀಸ್ಟ್ ಒಳ್ಳೆ ಜೇನನ್ನು ಸವಿಯಲು ನಾವು ಮಾಡಲೇಬೇಕು. ಜೇನು ಪೆಟ್ಟಿಗೆಗಳಲ್ಲಿ ಜೇನು ನೊಣಗಳನ್ನು ನೀವು ತುಂಬೋದು, ಅವುಗಳನ್ನು ಕಾಪಾಡೋದು, ಏನಾದರೂ ವ್ಯತ್ಯಾಸ ಆದರೆ ಅದು ನೋಡ್ಕೊಳ್ಳೋದು, ತುಪ್ಪ ತೆಗೆಯೋದು, ಇದನ್ನೆಲ್ಲ ಕಲ್ತ್ಕೊಂಡಿದ್ದೀರ ಅಥವಾ ನಿಮ್ಮದೇ ಆದ ಒಂದು ತರಬೇತಿಗೊಂಡಿರುವ ಜನ ಇದ್ದಾರೆ, ಹೇಗೆ? ಎಲ್ಲನ ನಾವು ಕಲ್ತ್ಕೊಂಡಿದ್ದೀವಿ, ನಾನೇ ಮಾಡ್ತೀನಿ. ಮತ್ತೆ ಜೊತೆಗೆ ನಮ್ಮಲ್ಲಿ ತೋಟದಲ್ಲಿ ಯಾವ ಹುಡುಗರು ಇದ್ದಾರೆ ಅವ್ರಿಗೂ ಸುಮಾರು ಜನರಿಗೆ ಕಲ್ಸ್ಕೊಟ್ಟಿದ್ದೀನಿ. ಅವ್ರು ಇವಾಗ ಪಕ್ಕದಲ್ಲಿರೋ ತೋಟಗಳಲ್ಲಿ ಯಾರು ಪೆಟ್ಟಿಗೆ ಇಟ್ಟಿದ್ದಾರೆ, ಫೋನ್ ಮಾಡಿದ್ರೆ ನಾವು ಹುಡುಗರನ್ನು ಕಳ್ಸ್ಕೊಡ್ತೀವಿ ಅವರಿಗೆ ಅದನ್ನು ನಿರ್ವಹಣೆ ಮಾಡಲು ಅಥವಾ ಪೆಟ್ಟಿಗೆಗೆ ಸೇರಿಸಲು ಅಥವಾ ಜೇನು ಕೊಯ್ದುಕೊಡಲು ಇಂಥ ಸರ್ವಿಸಸ್ನೆಲ್ಲ ನಾವು ಪೂರ್ತಿ ಕೊಡ್ತಾ ಇದ್ದೀವಿ. ಬಹಳ ಮುಖ್ಯವಾಗಿ ಏನು ಸಮಸ್ಯೆಗಳನ್ನು ನೀವು ಕಾಣ್ತಾ ಇದ್ದೀರಿ? ಕೆಲವೊಂದು ಕಡೆಗೆ ಹೇಳ್ತಾರೆ ಕಣಜದ್ದು ಹೆಗ್ಗಣಜದ್ದು ತೊಂದರೆ, ಆಮೇಲೆ ಇನ್ನು ಬೇರೆ ಬೇರೆ ಸಮಸ್ಯೆಗಳಿಂದ ಜೇನುಗಳು ಉಳಿತಾ ಇಲ್ಲ, ಸಮಸ್ಯೆಗಳನ್ನು ನಿಭಾಯಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳೋದಿದೆ, ನೀವು ಕಂಡಿರುವ ತೊಂದರೆಗಳು? ಆ ರೀತಿ ತೊಂದರೆಗಳೇನು ಕಾಣೋದಿಲ್ಲ. ಹೇಗೆ ತೊಂದರೆ ಅಂತಂದ್ರೆ, ಒಂದು 10-20 ವರ್ಷ ಮುಂಚೆ ಕಾಡು ಜಾಸ್ತಿ ಇದ್ದಿದ್ದರಿಂದ ಜೇನು ಕುಟುಂಬಗಳು ದೊಡ್ಡದಾಗಿರ್ತಿದ್ವು. ದೊಡ್ಡದಾಗಿದ್ದಾಗ ಅವರಿಗೆ ಯಾವ ಸಮಸ್ಯೆನೂ ಬರೋದಿಲ್ಲ ಜಾಸ್ತಿ, ಯಾಕೆಂದ್ರೆ ಅವ್ರ ಶತ್ರುಗಳನ್ನು ಅವರೇ ನಿಭಾಯಿಸ್ಕೊಳ್ತಾ ಇದ್ರು. ಎಲ್ಲ ನ್ಯಾಚುರಲ್ ಪ್ರಿಡೇಟರ್ಸ್ ಇವ್ರದ್ದು. ಕಣಜಾನೆ ಆಗಲಿ, ಇರುವೆನೇ ಆಗಲಿ, ಬೇರೆ ಏನಾದರೂ ಆಗಲಿ, ಒಳ್ಳೆ ಆಹಾರ ಸಿಕ್ಕಿದಾಗ ಅವರು ಬಲಿಷ್ಠವಾಗಿರ್ತಿದ್ದು. ಅದರಿಂದ ಅವ್ರ ಎಲ್ಲ ಶತ್ರುಗಳನ್ನು ಅವರೇ ನಿಭಾಯಿಸ್ಕೊಳ್ತಾ ಇದ್ರು. ಇತ್ತೀಚಿನ ಕಾಲದಲ್ಲಿ ಹೂ ಮರಗಳು ಕಮ್ಮಿ ಆಗಿರೋದ್ರಿಂದ ಕಾಲನಿ ಕೊಲ್ಯಾಪ್ಸ್ ಡಿಸಾರ್ಡರ್ ಅಂತ ಅದು ಒಂದು ಗ್ಲೋಬಲ್ ಫಿನಾಮಿನ. ಕುಟುಂಬಗಳು ಕ್ಷೀಣಗೊಂಡಿವೆ, ಸಣ್ಣದಾಗಿವೆ. ಸಣ್ಣದಾಗಿರೋದ್ರಿಂದ ಅವರಿಗೆ ಶತ್ರುಗಳನ್ನು ನಿಭಾಯಿಸಲು ಶಕ್ತಿನೂ ಕಮ್ಮಿ ಆಗಿದೆ, ಮತ್ತೆ ಮನುಷ್ಯರಿಗೆ ಜೇನುತುಪ್ಪ ಸಿಗೋದೂ ಕಮ್ಮಿ ಆಗಿದೆ. ಅದಕ್ಕೋಸ್ಕರ ಜನರಿಗೆ ಇದರಲ್ಲಿ ನಂಬಿಕೆ ಕಳೆದೋಗಿದೆ. ಆದ್ರೆ ನಾವು ಸ್ವಲ್ಪ ಟ್ರೈನಿಂಗ್ ತಗೊಂಡು ಆ ಕುಟುಂಬಗಳನ್ನು ಹೇಗೆ ಬಲಿಷ್ಠವಾಗಿ ಇಟ್ಕೊಳ್ಳಬಹುದು ಅನ್ನೋದು ನಾವು ಕಲ್ತ್ಕೊಂಡು ಮಾಡಿಕೊಂಡ್ರೆ ಡೆಫಿನೆಟ್ಲಿ ಜೇನ್ ಸವಿಬಹುದು, ಜೇನ್ ಕೃಷಿ ಮಾಡಬಹುದು, ತೊಂದರೆ ಏನಿಲ್ಲ. ನೀವು ಜೇನುತುಪ್ಪವನ್ನು ಉಪಯೋಗಿಸಿಕೊಂಡು ಮಾರಾಟ ಮಾಡ್ತೀರಿ, ವರ್ಷವಿಡೀ ನಿಮಗೆ ಬಳಕೆಗೆ ಸಿಗುತ್ತೆ, ಹಾಗೆ ಅಲ್ಪ ಸ್ವಲ್ಪನಾದರೂ ಕೈಗುಳಿತತೆ ಅಥವಾ ತಕ್ಕಷ್ಟಾದರೂ ದುಡ್ಡನ್ನ ಕಾಣಬಹುದು. ಡೆಫಿನೆಟ್ಲಿ ಕಾಣಬಹುದು. ಹೇಗಿದೆ ಬೆಲೆ? ಅದೇ, 1 ಕೆಜಿಗೆ ನಾವು ಆಲ್ಮೋಸ್ಟ್ ಕಳೆದ ವರ್ಷ 1400 ರೂಪಾಯಿಗೆ ಮಾರಾಟ ಮಾಡಿದ್ವಿ. ಬಾಟಲ್ ಮಾಡಿ ಪ್ಯಾಸ್ಚರೈಸ್ ಮಾಡಿ ತುಂಬಿಸಿದ ನಂತರ ನಾವು 1400 ರೂಪಾಯಿಗೆ 1 ಕೆಜಿ ಕೊಡಗಿನ ಜೇನನ್ನು ಮಾರಾಟ ಮಾಡಿದ್ವಿ. ತೇನ್ ಚಂಗಾದಿಯಾ ಅಂತ ಅಂದ್ಬಿಟ್ಟು ನಮ್ದೊಂದು ಗ್ರೂಪ್ ಇದೆ, ತೇನ್ ಚಂಗಾದಿಯ ಗ್ರೂಪ್ ವತಿಯಿಂದ ನಾವು ಈ ರೀತಿ ಜೇನನ್ನು ಮಾರಾಟ ಮಾಡ್ತಾ ಇದ್ದೀವಿ. 300-400 ರೂಪಾಯಿಗೆ ಸಿಗುತ್ತೆ ಜೇನು ಕೊಡಗಿನಲ್ಲಿ, ಇವರು ಇಷ್ಟೊಂದು ದುಬಾರಿ ಹೇಳ್ತಾರಲ್ಲ ಅಂತ ಅನ್ಕೊಂಡು ನಮ್ಮ ರೇಡಿಯೋ ಕೇಳುಗರು ಪ್ರತಿಕ್ರಿಯಿಸಬಹುದು ತಕ್ಷಣ, ಓಹ್ ಏನು ಇಷ್ಟೊಂದು ದುಬಾರಿ ಅಂತ ಹೇಳ್ಬೋದು, ಏನಂತೀರಿ? ಜೇನು ಬಹಳಷ್ಟು ಬೇರೆ ಬೇರೆ ಬೆಲೆಗಳಲ್ಲಿ ಸಿಗುತ್ತೆ, ಆದ್ರೆ ಯಾವುದು ಉತ್ತಮ ಅನ್ನೋದು ನಾವು ಮಾರಾಟ ಮಾಡುವಾಗ ಜನರಿಗೆ ನಂಬಿಕೆ ಕೊಡಿಸ್ಬೇಕು. ನಾವು ಯಾಕೆ ಇಷ್ಟೊಂದು ಬೆಲೆಗೆ ಮಾರಾಟ ಮಾಡ್ತಾ ಇದ್ದೀವಿ, ಇದರಲ್ಲಿ ಏನದು ವಿಶೇಷತೆ, ಮತ್ತೆ ನಮ್ಮ ಕೊಡಗಿನ ಜೇನಲ್ಲಿ ಹೇಗೆ ಅಂತಂದ್ರೆ ಪ್ರತಿಯೊಂದು ಪೆಟ್ಟಿಗೆಯಲ್ಲೂ ಪ್ರತಿಯೊಂದು ಸಾರಿ ನಾವು ಕುಯ್ದಾಗ್ಲೂ ಸವಿಯ ಟೇಸ್ಟ್ ಅಲ್ಲಿ ಒಂದು ವಿಶೇಷತೆ ಇದೆ. ಬೇರೆ ಬೇರೆ ತರ ಟೇಸ್ಟ್ ಬರುತ್ತೆ, ಬೇರೆ ಬೇರೆ ತರದ್ದು ಗಮನ ಇರುತ್ತೆ, ಅದು ವಿಶೇಷತೆ ಕೊಡಗಿನ ಜೇನಿಂದು. ಅದು ಸಿಗ್ಬೇಕು. ಸಾಧಾರಣ ಮಾರ್ಕೆಟ್ ಇಂದ ನಾವು ಕೊಂಡ್ಕೊಳ್ಳೋಂತ ಜೇನು ಸುಮಾರಿಗೆ ಒಂದೇ ತರ ಟೇಸ್ಟ್ ಇರುತ್ತೆ. ಅದಕ್ಕೋಸ್ಕರ ಜೇನನ್ನು ಈ ರೀತಿ ನಾವು ಮಾರಾಟ ಮಾಡ್ತಾ ಇದ್ದೀವಿ. ಜನರಿಗೆ ಬಂದು ನೋಡಬಹುದು ಅಥವಾ ನಾವು ಕುಯ್ತಾ ಇದ್ದಾಗ್ಲೇನೆ ಅಲ್ಲಿಂದಾನೇ ಕೊಂಡ್ಕೊಂಡು ಹೋಗ್ಬೋದು. ಹೋಲ್ಸೇಲ್ ದರದಲ್ಲಿ ಫಿಲ್ಟರ್ ಮಾಡೋದು ಮತ್ತೆ ಕಾಯಿಸೋದಕ್ಕಿಂತ ಮುಂಚೆನೆ ರಾಹನಿ ಬೇಕು ಅಂತಂದ್ರು ಅವ್ರು ಬಂದು ಕೊಂಡ್ಕೊಂಡು ಹೋಗ್ಬೋದು. ಜೇನುತುಪ್ಪ ಪ್ರತ್ಯೇಕ ಮಾಡ್ಲಿಕ್ಕೆ ಹಾಗೆ ಅದನ್ನ ಶೇಖರಣೆ ಮಾಡ್ಲಿಕ್ಕೆ ಏನು ವ್ಯವಸ್ಥೆ ಮಾಡ್ಕೊಂಡಿದ್ರಿ? ಆತರದ ಏನ್ ಮಾಡಿಲ್ಲ ಇಲ್ಲಿ ಕೊಡಗಲ್ಲಿ, ಯಾಕಂದ್ರೆ ನಾನು ಕುಯ್ತಾರ ಜೇನನ್ನು ನಾವು ಬರೀ ಬಟ್ಟೆನಲ್ಲಿ ಸೋರಿಸಿ ರಾ ಹನಿ ಅಂತಾನೆ ನಾವು ಮಾರಾಟ ಮಾಡ್ತಾ ಇದೀವಿ. ಬೆಂಗಳೂರಿಗೆ ಹೋಗಿ ಹನಿಡೇ ಬೀ ಫಾರ್ಮ್ಸ್ ವತಿಯಲ್ಲಿ ಬಾಟ್ಲಿಂಗ್ ಆಗಿ ಬಂದ್ರೆ ಅವರಲ್ಲಿ ಅದನ್ನು ಪ್ಯಾಸ್ಚರೈಸ್ ಮಾಡ್ತಾರೆ. ಪ್ಯಾಸ್ಚರೈಸ್ ಮಾಡೋದು ಅಂತಂದ್ರೆ ಒಂದು ಡಬಲ್ ಬಾಯ್ಲರ್ ಅಲ್ಲಿ 40-50 ಡಿಗ್ರಿ ಸೆಲ್ಸಿಯಸ್ ವರ್ಗೂ ಒಂದು 10-20 ನಿಮಿಷವರೆಗೂ ಕಾಯಿಸಿ ಮತ್ತೆ ತುಂಬಿಸಿ ಬಾಟಲ್ ಮಾಡಿ ಮಾರಾಟ ಮಾಡ್ತಾರೆ. ಯಾಕೆ ಅಂತಂದ್ರೆ ಜೇನಲ್ಲಿ ಸ್ವಲ್ಪ ಆದ್ರೂ ಉಷ್ಣಾಂಶತೆ ಇದ್ರೆ ಸ್ವಲ್ಪ ಸಮಯ ಮಡಗಿದಾಗ ಸ್ವಲ್ಪ ಕಹಿ ಬರ್ಬೋದು ಅನ್ನೋಂತ ಇದಕ್ಕೋಸ್ಕರ ಪ್ಯಾಸ್ಚರೈಸ್ ಮಾಡ್ತಾರೆ. ಬಟ್ ಸಾಧಾರಣವಾಗಿ ಕೊಡಗಿನಲ್ಲಿ ನಾವು ಬೇಗನೆ ಅದನ್ನು ಸೇವನೆ ಮಾಡೋದ್ರಿಂದ ಅಥವಾ ಏರ್ ಟೈಟ್ ಬಾಟಲ್ ಅಲ್ಲಿ ಇಡೋದ್ರಿಂದ ಆ ರೀತಿ ಏನ್ ಮಾಡ್ಬೇಕು ಅನ್ನೋದು ಏನು ಅನಿಸ್ತಾ ಇಲ್ಲ ನಮ್ಗೆ. ಇಲ್ಲಿ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಕೊಡಗಿನಲ್ಲಿ ಸಕ್ಕರೆ ಪಾಕ ಕೊಡ್ಲೇಬೇಕು ಅನ್ನೋ ತರ ಮಾತಾಡೋದಿದೆ. ಕೆಲವಾರು ಜನ ಇಲ್ಲೆಲ್ಲ ನಾವೇನ್ ಕೊಡೋದಿಲ್ಲ, ತುಪ್ಪನ ಉಳಿಸ್ಬಿಡ್ತೀವಿ ಮಳೆಗಾಲದ ತನಕ, ಅದು ಬಳಸ್ಕೊಂಡು ನಂತರ ಉತ್ಪಾದನೆ ಶುರು ಮಾಡಿಕೊಂಡು ನಮಗೆ ಒಳ್ಳೆ ತುಪ್ಪ ನೀಡುತ್ತಂತೆ ಹೇಳೋದಿದೆ, ನೀವೇನ್ ಮಾಡ್ತೀರಿ? ಮಳೆಗಾಲದಲ್ಲಿ ಸಕ್ಕರೆ ಪಾಕ ಕೊಡಬೇಕಾಗುತ್ತೆ ಒಂದೊಂದ್ ಸಾರಿ. ಅದು ಹೇಗೆ ಅಂತಂದ್ರೆ ನಾವು ಕೊನೆ ಇಳುವರಿಯನ್ನು ಕುಯ್ಯದೆ ಬಿಟ್ರೆ ಜೇನೊಳಕ್ಕೆ ಸ್ಟಾಕ್ ಇರುತ್ತೆ. ಸ್ಟಾಕ್ ಇರೋದ್ರಿಂದ ಅವರಿಗೆ ಸಕ್ಕರೆ ಪಾಕ ಕೊಡೋ ಅವಶ್ಯಕತೆ ಒಂದೊಂದ್ಸತಿ ಬರೋದಿಲ್ಲ. ಆದ್ರೂ ಮುಂಗಾರು ಮಧ್ಯಮ ಮಳೆಯಲ್ಲಿ ಅವ್ರಿಗೆ ಸ್ಟಾಕ್ ಉಳಿದಿರುತ್ತೆ, ನಡೀತದೆ. ಸುಮಾರಾಗಿ ಅಂತಿಮ ಮಳೆಗಾಲದಲ್ಲಿ ಪ್ರತ್ಯೇಕ ಪರಿಸರದಲ್ಲಿ ಎಲ್ಲಾನು ನೆನೆದೋಗಿ ಶೇಖರಣೆ ಮಾಡಿರೋಂತ ಸ್ಟಾಕ್ನು ಖಾಲಿ ಆಗಿರೋದ್ರಿಂದ ಆ ಟೈಮಲ್ಲಿ ಅಭಾವ ಕಾಲ ಇರೋದ್ರಿಂದ ಸಕ್ಕರೆ ಪಾಕ ಒಂದೊಂದ್ಸತಿ ಕೊಡಲು ಅನಿವಾರ್ಯವಾಗುತ್ತದೆ. ಸಕ್ಕರೆ ಪಾಕ ನಾವು ಕೊಡ್ಲಿಲ್ಲ ಅಂತಂದ್ರೆ ಜೇನು ಕುಟುಂಬ ಉಳಿಯೋದು ಕಷ್ಟ. ದಿನವಿಡೀ ಮಳೆ ಸುರಿದ್ರೆ ಜೇನೊಣಗಳಿಗೆ ಹೊರಗಡೆ ಹೋಗಿ ಕೆಲಸ ಮಾಡ್ಲಿಕ್ಕೆ ಆಗದೇ ಇರೋದ್ರಿಂದ ನಾವು ಅವರಿಗೆ ಸ್ವಲ್ಪ ಆದ್ರೂ ಸಕ್ಕರೆ ಪಾಕ ಕೊಡುವಂತ ಅವಶ್ಯಕತೆ ಬರುತ್ತದೆ. ನೀವು ಕಂಡಂತೆ ಎಷ್ಟು ವರ್ಷಗಳಿಂದ 40-50 ಪೆಟ್ಟಿಗೆಗಳನ್ನು ಇಟ್ಕೊಂಡು ಬರ್ತಾ ಇದ್ದೀರಿ? ನಾನೀಗ ಒಂದು 5 ವರ್ಷದಿಂದ ಒಂದು 40-50 ಪೆಟ್ಟಿಗೆ ಇಟ್ಕೊಂಡಿದ್ದೀನಿ. ಅದು ಸಾಧಾರಣ ಮಳೆಗಾಲದಲ್ಲಿ ಒಂದು ಅರ್ಧದಷ್ಟು ಉಳಿಯಲ್ಲ. ತದನಂತರ ಅಕ್ಟೋಬರ್ ನವೆಂಬರ್ ಇಂದ ಪುನಃ ನಾವು ಕಾಡಲ್ಲಿ ಸಿಗೋದನ್ನೆಲ್ಲ ಸೇರಿಸ್ತೀವಿ, ಅದರಲ್ಲಿ ವಿಭಜನೆ ಮಾಡ್ಕೊಳ್ತೀವಿ. ಈ ರೀತಿ ಸೀಸನ್ ಹತ್ರ ಬರ್ತಾ ಬರ್ತಾಗ ನಾವು ಜೇನು ಕುಟುಂಬಗಳನ್ನು ಸಂಖ್ಯೆ ಜಾಸ್ತಿ ಮಾಡಿ ಆ ಕುಟುಂಬವನ್ನು ಬಲಿಷ್ಠವಾಗಿ ಮಾಡಿ ಇಟ್ಕೊಂಡು ಜೇನುತುಪ್ಪ ಸಂಗ್ರಹಿಸುವ ಹಾಗೆ ಮಾಡ್ಕೊಳ್ತೀವಿ. ಜೇನು ಪೆಟ್ಟಿಗೆಗಳ ಆಸಕ್ತಿ ಇರೋರಿಗೆ ನಿಮ್ಮ ಕಿವಿ ಮಾತುಗಳೇನು? ಜೇನು ಪೆಟ್ಟಿಗೆ ಇಡುವವರಿಗೆ ನಮ್ಮ ಕಿವಿ ಮಾತು ಹೇಗೆ ಅಂತಂದ್ರೆ, 7 ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಅಥವಾ ವರ್ಲ್ಡ್ ಅಲ್ಲಿ ಕೊಡಗು ಒಂದು ಪ್ರದೇಶ. ಕೊಡಗಿನ ಜೇನು ತುಂಬಾ ಪ್ರಸಿದ್ಧವಾದದ್ದು, ಮತ್ತೆ ನಾವು ಕೃಷಿ ಚಟುವಟಿಕೆಯಲ್ಲಿ ತೊಡಗಿರುವಂತವರು. ಅದಕ್ಕೋಸ್ಕರ ಎಲ್ರೂ ಅಷ್ಟೇ, ಅಟ್ಲೀಸ್ಟ್ ಮಾರಾಟ ಮಾಡ್ಲಿಕ್ಕೆ ಇಲ್ದೇ ಹೋದ್ರೂ ತಮ್ಮ ಸ್ವಂತ ಉಪಯೋಗಕ್ಕಾದ್ರೂ ಒಂದು 10-20 ಪೆಟ್ಟಿಗೆ ಇಟ್ಕೊಂಡು ನಿರ್ವಹಣೆ ಮಾಡಿದ್ರೆ ತುಂಬಾ ಒಳ್ಳೇದು. ಆ ಪರಾಗಸ್ಪರ್ಶದಿಂದ ಅವ್ರದ್ದು ಬೆಳೆ ಉತ್ಪಾದನೆಯನ್ನು ಸ್ವಲ್ಪ ಹೆಚ್ಚು ಆಗುತ್ತದೆ, ಮತ್ತೆ ಸವಿಯಲು ಉತ್ತಮವಾದ ಜೇನನ್ನು ಹೊರಗಡೆಯಿಂದ ಕೊಂಡ್ಕೊಳ್ಳುವಂತ ಅವಕಾಶ ಇರೋದಿಲ್ಲ, ಸ್ವಂತ ಜೇನನ್ನು ಸವಿಬಹುದು. ಇದನ್ನು ಎಲ್ಲರೂ ಕೂಡಿ ಮಾಡಲೇಬೇಕು. ಜೇನು ಕೃಷಿ ಯಾರಿಗೂ ತೊಂದರೆ ಕೊಡೋದಿಲ್ಲ, ಯಾವ ತರದ್ದು ಪರಿಸರ ಮಾಲಿನ್ಯನೂ ಆಗೋದಿಲ್ಲ, ಯಾವ ಮಾಲಿನ್ಯನೂ ಇಲ್ಲ ಜೇನು ಕೃಷಿ ಮಾಡುವುದರಿಂದ. ಆದ್ರಿಂದ ಎಲ್ಲಾ ಕೃಷಿಕರೂ ಇದನ್ನು ಅವಲಂಬಿಸಲೇಬೇಕು ಅನ್ನೋದು ನನ್ನ ಕಿವಿಮಾತು. ಖುಷಿ ಆಯ್ತು ಸುಬ್ಬಯ್ಯನವರೇ, ಜೇನು ಕೃಷಿಯಲ್ಲಿ ತಮ್ಮನ್ನ ತೊಡಸ್ಕೊಂಡಿದ್ರಿ, ಕಾಫಿ ತೋಟವನ್ನು ನೋಡ್ಕೊಂಡು ಹೋಗ್ತಾ ಇದ್ರಿ, ಪದವಿ ಮಾಡಿಕೊಂಡು ಹೊರಗಡೆ ಸ್ವಲ್ಪ ವರ್ಷಗಳ ಕಾಲ ಕೆಲಸ ಮಾಡಿ ಕೃಷಿಗೆ ಮರಳಿ ಒಂದು ರೀತಿಯಲ್ಲಿ ಖುಷಿಯಿಂದ ಸಾಕ್ತಿರೋದು ನಮಗೂ ಸಂತೋಷಕರ ಸಂಗತಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೆಳಗಿರೆ, ಇದುವರೆಗೆ ವಿರಾಜಪೇಟೆ ತಾಲೂಕು ಕೊಳ್ತೋಡು ಬೈಗೋಡು ಗ್ರಾಮದ ನಡಿಕೆರೆ ಎಂಡ ಸಿ ಸುಬ್ಬಯ್ಯ ಅವರೊಂದಿಗೆ ಅವರ ಜೇನು ಕೃಷಿ ಕುರಿತಂತೆ ವಿಚಾರಗಳನ್ನು ಪಡೆದುಕೊಂಡ್ವಿ. ಮಾತನಾಡಿ ನೀವು ಈ ನಿಟ್ಟಿನಲ್ಲಿ ಸಾಗಲಿಕ್ಕೆ ಅವರಿಂದ ಸಲಹೆಗಳು ಸಿಗ್ಬೋದು, ವಿಚಾರ ವಿನಿಮಯ ಆಗ್ಬೋದು. 9480-55-66-05 9480-55-66-05 ಕಾರ್ಯಕ್ರಮದ ಪ್ರಸ್ತುತಿ ವಿಜಯ್ ಅಂಗಡಿ. ಕೆಲವರೇ, ಈಗ ಕೃಷಿ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಹಾಡಿದ್ದಾರೆ ಬಿಎ ಗಣೇಶ್ ಮತ್ತು ಸಂಗಡಿಗರು. ಇಳುವರಿಯನ್ನ ಉಪಕಾರ ಇಲ್ಲಿಗೆ ಇಂದಿನ ರೈತಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯಿತು. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ನಿರತರಾಗಿರುವ ಅಮ್ಮ ತಂಡ ಎಸ್ ಚಂಗಪ್ಪ ಹಾಗೂ ಅಮ್ಮ ತಂಡ ಬೊಳ್ಳವ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಗಲಿದೆ. ಇದುವರೆಗೆ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಸೇವಾ ಮಾಹಿತಿ: ಕುಂಡಮಲೆ ಕುಡಿಯರ ಪೌತಿ ಬೆಳ್ಳಪ್ಪನವರ ಪತ್ನಿ ಕೆಬಿ ಪೂವಮ್ಮ 104ನೇ ವರ್ಷ ಪ್ರಾಯದಲ್ಲಿ ಇಂದು ಸಂಜೆ ನಿಧನರಾಗಿದ್ದು, ಕೆಬಿ ಪೂವಮ್ಮ ಇವರ ಅಂತ್ಯಕ್ರಿಯೆ ಯವಕಪಾಡಿ ಗ್ರಾಮದ ಅಚ್ಚಯ್ಯ ಅವರ ಮನೆಯಲ್ಲಿ ನಾಳೆ ನಡೆಯಲಿದೆ. ಬಾಳ್ಗೋಡು ಕಂಡಮಕ್ಕಿ ಅರಮನೆ ಪಾಲೇರ ಕಾರ್ಯಪ್ಪ ಚಟ್ಟಿ 65 ವರ್ಷ ಪ್ರಾಯದಲ್ಲಿ ಇಂದು ಮಧ್ಯಾಹ್ನ 2:30 ನಿಧನರಾಗಿದ್ದು, ಕಾರ್ಯಪ್ಪ ಚಟ್ಟಿ ಅವರ ಅಂತ್ಯಕ್ರಿಯೆ ನಾಳೆ ಬೆಳಿಗ್ಗೆ 10:00 ಮಗಳಮಲೆ ಮನೆಯಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ಸೇವಾ ಮಾಹಿತಿ ಕೇಳಿದಿರಿ. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಕೊಡಗಿನ ಹೆಸರಾಂತ ಭಾರತೀ ರೇಡಿಯೋ ಹೌಸ್ ಇದೀಗ ಮಡಿಕೇರಿಯ ಗಣಪತಿ ಸ್ಟ್ರೀಟ್ ನಲ್ಲಿ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಎಲೆಕ್ಟ್ರಾನಿಕ್ಸ್ ಹಾಗೂ ಹೋಮ್ ಅಪ್ಲಯನ್ಸಸ್ ನಿಮಗೆ ಲಭ್ಯ. ಭಾರತೀ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ, ಮೇನ್ ರೋಡ್, ಗೋಣಿಕೊಪ್ಪಲು. ಬೀರುಗಳ ಚೆಪ್ಪುಡಿಕೊಲ್ಲಿ ಶ್ರೀ ಪಾಲ್ಪಾರ್ ಚಾಮುಂಡೇಶ್ವರಿ ವಿಷ್ಣುಮೂರ್ತಿ ದೇವಸ್ಥಾನದ ವಾರ್ಷಿಕೋತ್ಸವ May 2-9 ನಡೆಯಲಿದೆ. ಭಕ್ತಾದಿಗಳಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ಚಕ್ಕೆರ ಸುಬ್ಬಯ್ಯ ಕುಟುಂಬಸ್ಥರು ಮತ್ತು ಬಂಧು ಮಿತ್ರರು ಕೋರಿದ್ದಾರೆ. ಪೂತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್, ಬೆಡ್ ಶೀಟ್, ಟವಲ್, ಕಾರ್ಪೆಟ್, ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈ ಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಪೂತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ನೆಲಜಿ ಶ್ರೀ ಗುತ್ತಪ್ಪ ದೇವಸ್ಥಾನದಲ್ಲಿ ವರ್ಷಂ ಪ್ರತಿ ಜರುಗುವ ಭಕ್ತ ಸಮಾರಾಧನೆ ಉತ್ಸವ May 1 ಸೋಮವಾರ ನಡೆಯಲಿದ್ದು, ಅಂದು ತುಲಾಭಾರ ಸೇವೆ, ದೇವರ ಬಲಿ ನೃತ್ಯ ಅಲ್ಲದೆ ವಿವಿಧ ಪೂಜಾ ಕೈಂಕರ್ಯಗಳು ಇದೆ. ತುಲಾಭಾರ ಸೇವೆ ಮಾಡಿಸಲಿಚ್ಛಿಸುವವರು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 9449555497. ಭಕ್ತಾದಿಗಳಲ್ಲಿ ಆಗಮಿಸಿ ತೀರ್ಥ ಪ್ರಸಾದ ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ತಕ್ಕ ಮುಖ್ಯಸ್ಥರು ಮತ್ತು ಭಕ್ತ ಜನ ಸಂಘ ಆಡಳಿತ ಮಂಡಳಿ ಕೋರಿದೆ. Get ready to experience the thrill of driving with all-new Skoda Kushaq Onix Edition with 5-star NCAP-rated compact SUV, LED headlamps with DRL, dual-tone interiors, rear wiper and defogger, automatic climate control and reverse parking sensors. For bookings and test drive, visit Palace Skoda, Saraswathipuram next to West Side and Kudgalli near to Excel Public School, Mysuru. Prices start at just ₹12.39 lakh. Hurry, conditions apply. ಮೂರ್ನಾಡು ಕಾಂತೂರು ಗ್ರಾಮದ ಪೂವಪ್ಪ ಪೂಜಾರಿಯವರ ಮನೆಯಲ್ಲಿ ವರ್ಷಂ ಪ್ರತಿ ನಡೆಸಿಕೊಂಡು ಬರುತ್ತಿರುವ ಶ್ರೀ ಸತ್ಯದೈವಗಳ ನೇಮೋತ್ಸವ ಇದೇ ತಾರೀಕು 28 ಶುಕ್ರವಾರ ಹಾಗೂ 29 ಶನಿವಾರ ಶ್ರೀ ಪರಿವಾರ ದೈವಗಳ ನೇಮೋತ್ಸವ ನಡೆಯಲಿದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವರ ತೀರ್ಥ ಪ್ರಸಾದ ಸ್ವೀಕರಿಸಬೇಕಾಗಿ ಕುಟುಂಬಸ್ಥರು ಕೇಳಿಕೊಂಡಿದ್ದಾರೆ. ಅಖಿಲ ಅಮ್ಮ ಕೊಡವ ಸಮಾಜ ಪಿಂಜ ಅಮ್ಮ ತೀರ ಒಕ್ಕಕಾರಡ ಕೂಟ ಅದನ್ನೆಲ್ಲ 8ನೇ ಕಾಲತ್ರ ಅಮ್ಮ ಕೊಡವ ಕ್ರಿಕೆಟ್ ನಮ್ಮ ಅಮ್ಮ ತೀರ ಕ್ರಿಕೆಟ್ ಕಪ್ ಕಳಿ ಕೂಟ ಇದೇ ತಿಂಗ 29 May 1 ಹಾತೂರು ಕಳಿಪರಂಬುಲು ನಡಪ 29 ಚೆನ್ನಿಯಾಚೆ ಅಮ್ಮಂಗ ಎಲ್ಲರೂ ಪಲಕ 8:30 ಸಾಂಪ್ರದಾಯಿಕ ಉಡುಪುಲು ಬಂತು ಕೂಡಿಯಾಡೋಣ ಅಮ್ಮ ತೀರ ಒಕ್ಕಕಾರ ಕಟ್ಟಂಡಿತು. ರೀ, ನಮ್ ಈ ಆನಿವರ್ಸರಿಗೆ ನಿಮ್ಗೆ ಹೊಸ ಡ್ರೆಸ್, ಸೂಟ್, ಬ್ಲೇಸರ್ ಪ್ರೆಸೆಂಟ್ ಮಾಡ್ಬೇಕು ಅಂತ ಇದ್ದೀನಿ. ಎಲ್ಲಿ ಪರ್ಚೇಸ್ ಮಾಡೋಣ? ನೀನು ಕೊಡ್ಸೋದಾದ್ರೆ ವಿರಾಜ್ ಪೇಟೆಯ ರೇಮಂಡ್ ಶಾಪ್ ಇಂದಲೇ ಕೊಡ್ಸು. ಯಾಕಂದ್ರೆ ಅಲ್ಲಿ ಲೇಟೆಸ್ಟ್ ಡಿಸೈನ್ಸ್ ನ ರೇಮಂಡ್ ಡ್ರೆಸ್ ಅಲ್ಲದೆ ಫ್ಯಾಬ್ರಿಕ್ ಕೂಡ ಇದೆ. ನಮಗ್ ಬೇಕಾದ ರೀತಿಲಿ ಬ್ಲೇಸರ್, ಸೂಟ್ ರೆಡಿ ಮಾಡಿ ಅಂದ್ರೆ ಸ್ಟಿಚ್ ಕೂಡ ಮಾಡಿ ಕೊಡ್ತಾರೆ. ಆಗ್ಲಿ, ಅಲ್ಲಿಗೆ ಹೋಗೋಣ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಸಮ್ಮರ್ ಸ್ಪೆಷಲ್ ಆಫರ್. ಎಸಿ, ಕೂಲರ್, ವಾಷಿಂಗ್ ಮಷೀನ್, ಫ್ರಿಡ್ಜ್, ಫ್ಯಾನ್ ಎಲ್ಲ ಐಟಮ್ಸ್ ಗಳ ಮೇಲೆ ವಿಶೇಷ ರಿಯಾಯಿತಿ. 0% ಸಾಲ ಸೌಲಭ್ಯ. ಬ್ರಾಂಡೆಡ್ ಐಟಮ್ಸ್, ಲೋಯೆಸ್ಟ್ ಪ್ರೈಸ್, ಸ್ಪೆಷಲ್ ಕ್ಯಾಶ್ ಡಿಸ್ಕೌಂಟ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಸಂಭ್ರಮಗಳನ್ನು ವರ್ಣರಂಜಿತಗೊಳಿಸಿ ಇಮ್ಯಾನುವಲ್ ಸಿಲ್ಕ್ಸ್ ನ ಬಟ್ಟೆಗಳಿಂದ ಖರೀದಿಸಿ. ಉಚಿತ ಕೂಪನ್ ಮೂಲಕ ಗೆಲ್ಲಿರಿ ರೆನಾಲ್ಡ್ ಕ್ವೀಟ್ ಕಾರ್. ಇಮ್ಯಾನುವಲ್ ಸಿಲ್ಕ್ಸ್, ಮೇನ್ ರೋಡ್, ಇರಿಟ್ಟಿ. ಗುಣಮಟ್ಟದ ಶಿಕ್ಷಣದ ಜೇಯವನ್ನು ಹೊಂದಿರುವ ವಿರಾಜಪೇಟೆ ಮಗ್ಗುಲದ ಲಿಟಲ್ ಸ್ಕಾಲರ್ಸ್ ಅಕಾಡೆಮಿಯಲ್ಲಿ ಕಿಂಡರ್ ಗಾರ್ಟನ್ ಮತ್ತು ಎಲಿಮೆಂಟರಿ ವಿಭಾಗಗಳಿಗೆ ಅಡ್ಮಿಷನ್ ಆರಂಭಗೊಂಡಿದೆ. ಸಮಗ್ರ ಪಠ್ಯಕ್ರಮ, ಯೋಜನಾಧಾರಿತ ಕಲಿಕೆ, ಸಹಕಾರಿ ಕಲಿಕೆ, ತಂತ್ರಜ್ಞಾನ ಏಕೀಕರಣದೊಂದಿಗೆ ಶಿಕ್ಷಣ, ಸ್ಮಾಲ್ ಗ್ರೂಪ್ ಕ್ಲಾಸ್ ರೂಮ್, ವಿಶೇಷ ಕಲಿಕಾ ವಾತಾವರಣದೊಂದಿಗೆ ಶಿಸ್ತಿಗೆ ಆದ್ಯತೆಯೊಂದಿಗೆ ಎಂಇಪಿ ಸಕ್ರಿಯ ಬೋಧನೆ, ಮ್ಯೂಸಿಕ್ ಇನ್ ಡ್ಯಾನ್ಸ್, ಅಬಾಕಸ್, ಥಿಂಕ್ ಲ್ಯಾಬ್, ಸೆಲ್ಫ್ ಡಿಫೆನ್ಸ್ ಕ್ಲಾಸ್ ಕೂಡ ಲಭ್ಯ. ನರ್ಸರಿ ವಿದ್ಯಾರ್ಥಿಗಳಿಗೆ ಉಚಿತ ಶಾಲಾ ವಾಹನದ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಮತ್ತು ಉತ್ತಮ ಆಫರ್ಗಳಿಗಾಗಿ ಹಿಂದೆ ಸಂಪರ್ಕಿಸಿ ಲಿಟಲ್ ಸ್ಕಾಲರ್ಸ್ ಅಕಾಡೆಮಿ, ಐಮಂಗಲ, ಮಗ್ಗುಲ, ವಿರಾಜಪೇಟೆ. ಕಾಲ್ 7019804689. ಪಲ್ಲಮೌಟಿ ಗ್ರಾಮತ್ರ ಮೂವೇರ ಅಂಶ್ ತಿಮ್ಮಯ್ಯಂಡ ಪತ್ತನೇ ಕಾಲತ್ರ ಪುಟ್ಟಣಮ್ಮ ಇಂದ್ ಅಂಶ್ ತಿಮ್ಮಯ್ಯಂಗ್ ಪುಟ್ಟಣ ನಾಳರ ನಲ್ಲರ್ಮ ಬೈಂದ್ ಕಾವಿರಮ್ಮ ಇಗುತಪ್ಪ ಗುರುಕಾರಣ ಆಶೀರ್ವಾದತೋಡೆ ಕುಂಜಿರ ಬಾಳು ಬೌಸ ಎಲ್ಗಡಂದ ಬೈಂದರಿತ್ ಅಮ್ಮ ಡಿಂಪುಲ್ ಪೇಟಿ, ಅಣ್ಣ ಮೂವೇರ ಅನ್ಮೋಲ್ ದೇವಯ್ಯ, ತಾತ ಅವ್ವೋ ಪೋರೆಯಂಡ ಗಣೇಶ್ ತಿಮ್ಮಯ್ಯ, ಪಾಲಿ ಪಾರ್ವತಿ, ಮಾಮಂಗ ಪೋರೆಯಂಡ ಅರಸು ಪಿಂಜ ಅನಿಲ್. ಹ್ಯಾಪಿ ಬರ್ತ್ ಡೇ ಮೂವೇರ ಅಂಶ್ ತಿಮ್ಮಯ್ಯ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿಂಡುಳ್ಳ ತೇಲಪಂಡ ಕವನ್ ಕಾರ್ಯಪ್ಪ. ಮುಖ್ಯಪಟ್ಟ ಸುದ್ದಿ: ಸಂಬಳ ಕೂಟಿತ್ ರಜೆ ಕೊಡಪಕ್ ಭಾರತ ಚುನಾವಣಾ ಆಯೋಗ ಸೂಚನೆ. ಜಿಲ್ಲಾಡಳಿತತ್ರ ಆದನಿಲ್ ಮಹರ್ಷಿ ಭಗೀರಥ ಅಂಗಡ ಪುಟ್ಟನ ನಮ್ಮೆರ ಆಚರಣೆ. ಸುದ್ದಿ ವಿವರ: ಸಂಬಳತ್ರ ಕೂಟಕ್ಕೆ ರಜೆ ಕೊಡಪಕ್ ಭಾರತ ಚುನಾವಣಾ ಆಯೋಗ ಸೂಚನೆ ಕೊಡ್ತಿತ್ತು. ಮೇ 10 ವಿಧಾನಸಭೆಯ ಸಾರ್ವತ್ರಿಕ ಚುನಾವಣೆ ನಡಪ. ಈ ದಿನದಂದು ಇಡೀ ರಾಜ್ಯದಲ್ಲಿ ಎಲ್ಲ ಕಾರ್ಖಾನೆ, ಅಂಗಡಿ, ವಾಣಿಜ್ಯ ಸಂಸ್ಥೆ, ಪಿಂಜ ಬಾರೆ ಬಾರೆ ಸಂಸ್ಥೆಯಲ್ಲಿ ಕೆಲಸ ಮಾಡುವ ಕಾರ್ಮಿಕಂಗಕ್ಕೆ 1951 ಪ್ರಜಾಪ್ರತಿನಿಧಿ ಕಾಯ್ದೆ ಸೆಕ್ಷನ್ 135B ರಡಿಲ್ ಅರ್ಹ ಮತದಾರಂಗಕ್ಕೆ ಸಂಬಳತ್ರ ಕೂಟಕ್ಕೆ ರಜೆ ಘೋಷಣೆ ಮಾಡಿತು. ಜಿಲ್ಲಾಡಳಿತ, ಕನ್ನಡ ಪಿಂಜ ಸಂಸ್ಕೃತಿ ಇಲಾಖೆ ರಾದನಿಲ್ ಮಹರ್ಷಿ ಭಗೀರಥ ಪುಟ್ಟನ ನಮ್ಮೆರ ಆಚರಣೆ ಇಂದು ನಡೆದಿತು. ಕನ್ನಡ ಪಿಂಜ ಸಂಸ್ಕೃತಿ ಇಲಾಖೆಯ ಕಚೇರಿಯಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಮಹರ್ಷಿ ಭಗೀರಥ ಅಂಗಡ ಫೋಟೋಕ್ಕೆ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅಂಗ ಪೂ ಉಡುವಂಜಿ ಗೌರವ ಕೊಡ್ತತ್ತು. ಈ ನೇರತ್ತು ಬೋರೆ ಬೋರೆ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಯ ಕೂಡಿಯಾಡಿತಿಂಜತ್ತು. ಬೆಂಗಳೂರು ರಾಜ್ಯಭವನದಲ್ಲಿ ಇದೇ ತಿಂಗಳ 30 ನಾರಚೆ ಗೌರವಾನ್ವಿತ ರಾಜ್ಯಪಾಲಂಗಡ ಉಪಸ್ಥಿತಿಯಲ್ಲಿ ನಡಪನತ್ ಮನ್ ಕಿ ಬಾತ್ ಸಂಚಿಕೆ ಕಾರ್ಯಕ್ರಮಕ್ಕೆ ಮಡಿಕೇರಿ ಆಕಾಶವಾಣಿಯ ಪಿರಿಯ ಉದ್ಘೋಷಕಗಳನ್ನು ಸುಬ್ರಾಯ ಸಂಪಾಜೆ ಆಯ್ಕೆಯಾಯಿತು. ಯಕ್ಷಗಾನ, ಪಾಟ, ಸಾಹಿತ್ಯ ಪಿಂಜ ಬಾನುಲಿ ಕ್ಷೇತ್ರದಲ್ಲಿ ಮಾಡಿದ ಸಾಧನೆಗಾಯಿತು. ಇವು ಕೊಡಗು ಜಿಲ್ಲೆಯ ಒರೆಯವರು ಪ್ರತಿನಿಧಿಯಾಯಿತು ಆಯ್ಕೆಯಾಯಿತು. ಸಿಆರ್ಪಿಎಫ್ ಕೂಡನಕ್ಕೆ ಎಲ್ಲ ಸೆಂಟ್ರಲ್ ಆರ್ಮಡ ಪೊಲೀಸ್ ಪಡೆಗೆ ಪುದ್ಯದಾಯಿತು ಕೂಡುವವು ಪ್ರವೇಶ ಪರೀಕ್ಷೆನ ಮಿನ್ಯಕ್ಕೆ ಇಂಗ್ಲಿಷ್ ಹಿಂದಿ ಭಾಷೆಯ ಕೂಟಕ್ಕೆ ಕನ್ನಡ ಭಾಷೆಯಲ್ಲೂ ಉಳಿದಲು. ಅಣ್ಣಕ್ಕ ಕನ್ನಡ, ಅಸ್ಸಾಮಿ, ಬಂಗಾಳಿ, ಗುಜರಾತಿ, ಮರಾಠಿ, ಮಲಯಾಳಿ, ತೆಲುಗು, ಒಡಿಯಾ, ಉರ್ದು, ಪಂಜಾಬಿ, ಮಣಿಪುರ ಪಿಂಜ ಕೊಂಕಣಿ ಭಾಷೆಯಲ್ಲೂ ಉಳಿದಲುಂದಣ್ಣಿತು ಕೇಂದ್ರ ಸರ್ಕಾರ ಪ್ರಕಟಣೆಯಲ್ಲಿ ಅರಿಚಿಟ್ಟಿತು. ಮಹಿಳಾ ಪಿಂಜ ಮಕ್ಕಳ ಕಲ್ಯಾಣ ಇಲಾಖೆ ರಾದನೆಯಲ್ಲಿ ಕಾರ್ಬಾರ ನೀಸೆಂಡುಳ್ಳ ಓಡಿಪಿ ಮಹಿಳಾ ಸಾಂತ್ವನ ಕೇಂದ್ರದ ಕೈಂಜ ಅಂಚಿಕಾಲತ್ತು ಪೊಮ್ಮಕ್ಕಕ್ಕೆ ಸಂಬಂಧಪಟ್ಟ ಅನ್ವೇಟ ನಾಪತ್ತ ದಂಡು ಪ್ರಕರಣ ಇತ್ಯರ್ಥ ಆಯಿತೆಂದು ಗೊತ್ತಾಯಿತು. ಮಡಿಕೇರಿಯ ಪಿರಿಯ ನಾಗರಿಕಂಗಡ ವೇದಿಕೆಯ ಮಹಾಸಭೆ ಇಕ್ಕಾಯ್ತು. ಕೊಂಗಂಡಯ್ಯ ತಿಮ್ಮಯ್ಯ ಅಂಗಡ ಕೊರವು ಕಾರ್ಯಕ್ರಮ ನಡೆದತ್ತು. ಪೊನ್ನಂಪೇಟೆ ಅರಣ್ಯ ಕಾಲೇಜರ ಡೀನ್ ಡಾಕ್ಟರ್ ಚೆಪ್ಪುಡಿರ ಕುಶಲಪ್ಪ ಕನಪಟ್ಟು ಬಿಂದು ಆಯಿತು ಕೂಡಿಯಾಡಿತಿಂಜತ್ತು. ಇವು ಪ್ರಕೃತಿ ಪರಿಸರ ರಕ್ಷಣೆ, ನೆಲ್ಲು ಬಳರ ಜಾಗೃತಿ, ಮಳೆ ನೀರು ಕೂಟಿವೆಪ್ಪ ಇನ್ನತ ವಿಷಯದ ವಿವರೋಡೆ ತಕ್ಕ ಬಂದದ್ದು. ಪದ್ಮಶ್ರೀ ಪ್ರಶಸ್ತಿ ಪಡೆದ ಐಮೋಡಿ ಎಂಡ ರಾಣಿ ಮಾಚಯ್ಯ ಪಿಂಜ ಪಿರಿಯ ಎಳುತ್ತಕರ್ತಿ ಮೊಣ್ಣಂಡ ಶೋಭಾ ಸುಬ್ಬಯ್ಯ ಎಂಗಳ ಸಭೆರ ಪರ ಸನ್ಮಾನ ಮಾಡ್ತಾರೆ.